ವಾಯು ಮಾಲಿನ್ಯವನ್ನ ಉಂಟು ಮಾಡುವಂಥವು. ಅದರಿಂದ ಸಾಕಷ್ಟು ಆರೋಗ್ಯದ ತೊಂದರೆಗಳು ಉಂಟಾಗುವುದಲ್ಲದೆ ನಮ್ಮ ಪರಿಸರ ಕಲುಷಿತ ಆಗಿ ವಾತಾವರಣದೊಳಗೆ ಏರುಪೇರು ಆಗುವುದಕ್ಕೆ ದೊಡ್ಡ ಹಾದಿಯನ್ನ ರಾಜಮಾರ್ಗವನ್ನ ಹಾಕಿ ಕೊಡ್ತದ ಅನ್ನುವಂತಹ ವಿಚಾರ ಇರೋದ್ರಿಂದ ಅದನ್ನ ಈ ಸಲ ತಾವೆಲ್ಲ ಬಳಸಿಲ್ಲ ಅಂತ ಹೇಳಿ ನಾವು ಭಾವಿಸ್ತೀವಿ. ಈ ವಿಚಾರ ನಮ್ಮ ಗಮನಕ್ಕೂ ಕೂಡ ಬಂದದ ಏನಂತಂದ್ರ, ಈ ಸಲ ಗಣನೀಯ ಪ್ರಮಾಣದೊಳಗ ಪಟಾಕಿ ಹಾರಿಸೋದು ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಅನೇಕರು ಯಾವ ರೀತಿ ಹಿಂದಿನ ವರ್ಷಗಳಲ್ಲಿ ಪಟಾಕಿಗಳನ್ನು ಹಾರಿಸ್ತಾ ಇದ್ರು ಅಂತ ಒಂದು ಒಲವು ಈ ಸಲ ಕಂಡು ಬಂದಿಲ್ಲ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಇನ್ನೂ ಮುಖ್ಯವಾದಂತಹ ಒಂದು ವಿಷಯ ಅದ, ಅದು ತಮಗೂ ಕೂಡ ಗೊತ್ತಾಗಿರ್ಬಹುದು. ನಮ್ಮ ದೇಶದ ರಾಜಧಾನಿ ದಿಲ್ಲಿ ಒಳಗ ಪಟಾಕಿಗಳ ಸಿಡಿತದಿಂದ ಈ ವರ್ಷ ಬಹಳ ಅಗಾಧ ಪ್ರಮಾಣದೊಳಗ ವಾಯು ಮಾಲಿನ್ಯ ಆಗಿದ ಅನ್ನುವಂತ ಒಂದು ವರದಿ ಬಂದದ. ಅಲ್ಲಿಯ ಜನ ಸಾಕಷ್ಟು ಪ್ರಮಾಣದೊಳಗೆ ಪಟಾಕಿಗಳನ್ನ ಸುಟ್ಟು ಸಿಡಿಮದ್ದನ್ನ ಸುಟ್ಟು ಇಡೀ ವಾತಾವರಣ ಕಲುಷಿತಗೊಂಡದ ಅನ್ನುವಂತಹ ಒಂದು ಭಯಾನಕವಾದಂತಹ ಒಂದು ಸತ್ಯ ನಮಗೀಗ ಗೊತ್ತಾಗ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಂಕ 462 ತನಕನು ಏರಿದೆ ಅನ್ನುವಂತಹ ವರದಿಗಳು ಕೂಡ ಬಂದವ. ಕಳೆದ 5 ವರ್ಷಗಳಲ್ಲೇ ಇದು ಗರಿಷ್ಠವಾದಂತಹ ಒಂದು ವಾಯು ಮಾಲಿನ್ಯ ಅನ್ನುವಂತಹ ಒಂದು ಸುದ್ದಿ ಏನದ ನಮಗ ನಿಮಗ ಎಲ್ಲ ಆತಂಕ ಉಂಟು ಮಾಡುವಂತದ್ದು. ಮತ್ತ ದಿಲ್ಲಿ ನಿವಾಸಿಗಳಿಗೆ ಸುತ್ತಮುತ್ತಲ ಪ್ರದೇಶಗಳ ಜನರಿಗೆ ಇದು ಒಂದು ಅಪಾಯ ಒಡ್ಡುವಂತಹ ಒಂದು ಸನ್ನಿವೇಶ ಅಂತ ಹೇಳಿ ಹೇಳ್ಬಹುದು. ದಿಲ್ಲಿ ಒಳಗ ಇಂಥ ಅನಿಯಂತ್ರಿತ ಪಟಾಕಿಗಳ ಬಳಕೆಯಿಂದಾಗಿ ಏನಾಯ್ತು ಅಂತಂದ್ರ, ದೀಪಾವಳಿ ಹಬ್ಬದೊಳಗ ಜನರೆಲ್ಲ ವಿಷವಾಯುವನ್ನ ಉಸಿರಾಡುವಂಗ ಆಯ್ತು. ದೆಹಲಿ ಸುತ್ತಮುತ್ತಲೆಲ್ಲ ದಟ್ಟ ಹೊಗೆಯ ವಾತಾವರಣ ನಿರ್ಮಾಣ ಆಯ್ತು. ಮಗ್ಲ ಏನು ವಾಹನಗಳು ಹೋಗ್ತಾ ಇದ್ವು, ಮಗ್ಲೇನ್ ಜನ ತಿರುಗಾಡ್ತಾ ಇದ್ರು, ಒಬ್ಬರಿಗೊಬ್ರು ಕಾಣ್ಲಾರದಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು ಅಂತಂದ್ರ, ಅಂತ ಹೊಗೆಯಿಂದಾಗಿ ಮುಂದೆ ಏನು ಕಾಣಿಸ್ಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಆಮೇಲೆ ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕ ಸರ್ಕಾರ ನೀರನ್ನು ಚಿಮುಕಿಸುವಂತಹ ಒಂದು ಕೆಲಸವನ್ನ ಮಾಡಿತು, ಆದ್ರೂ ಕೂಡ ನಿಯಂತ್ರಣಕ್ಕೆ ಬರುವುದು ಬಹಳ ಕಷ್ಟ ಆಗುವಂತಹ ಒಂದು ಸನ್ನಿವೇಶ ಕೂಡ ಅಲ್ಲಿ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಟಾಕಿಗಳಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೂ ಅನೇಕ ಮನುಷ್ಯನ ಚಟುವಟಿಕೆಗಳಿಂದ ದಿಲ್ಲಿ ಒಳಗಿರುವಂತಹ ವಾಯು ಏನದ ಅದು ಕಲುಷಿತ ಆಗಿ ಹೋಗಿದೆ ಅನ್ನುವಂತಹ ವಿಚಾರ ತಮಗ ಗೊತ್ತಿರಲಿ. ವಿಶೇಷವಾಗಿ ನಮ್ಮ ರೈತಾಪಿ ಜನರೇನಿದ್ದಾರೆ, ಹರಿಯಾಣದೊಳಗಿರಬಹುದು, ಪಂಜಾಬ್ದೊಳಗಿರಬಹುದು, ಅಂದ್ರೆ ದೆಹಲಿ ಸುತ್ತಮುತ್ತಲಿನ ಪ್ರದೇಶದೊಳಗೆ ಏನು ರೈತರಿದ್ದಾರೆ ಅವರು ಏನ್ ಮಾಡ್ತಾರ ಅಂತಂದ್ರ, ಭತ್ತದ ಹುಲ್ಲನ್ನ ಸುಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಭತ್ತದ ಹುಲ್ಲಿರ್ಬಹುದು, ಗೋಧಿ ಹುಲ್ಲಿರ್ಬಹುದು, ಇಂತಹ ಹುಲ್ಲನ್ನ ಸುಡುವಂತಹ ಒಂದು ಕೆಲಸ ಮಾಡೋದ್ರಿಂದ ಆ ಹೊಗೆ ಎಲ್ಲ ದೆಹಲಿಯನ್ನ ಆಕ್ರಮಿಸಿಕೊಂಡು ಅಲ್ಲಿ ಒಂದು ಕಲುಷಿತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕೃಷಿ ತ್ಯಾಜ್ಯ ಸುಡುವಿಕೆಯಿಂದ ಕೂಡ ಇಂತಹ ಒಂದು ಸಮಸ್ಯೆ ಉದ್ಭವ ಆಗಿದೆ. ಅದರ ಜೊತೆಗೆ ಈ ಸಲ ಪಟಾಕಿಗಳೇನು ಬಹಳಷ್ಟು ಪ್ರಮಾಣದೊಳಗೆ ಉಪಯೋಗ ಮಾಡಿದ್ರು, ಅದರಿಂದ ಕೂಡ ವಾಯು ಮಾಲಿನ್ಯ ಆಗಿ ಇಡೀ ದಿಲ್ಲಿಯ ಒಂದು ಪರಿಸ್ಥಿತಿ ಗಂಭೀರ ಆಯ್ತು ಅಂತ ಹೇಳಿ ತದ್ದರು ಹೇಳ್ತಾ ಇದ್ದಾರೆ. ವಾಯು ಗುಣಮಟ್ಟ ಸೂಚ್ಯಂಕ ಅಂತ ಹೇಳಿ ಕರೀತಾರ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು. ಆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನದ ಬಹಳ ಗಂಭೀರ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ಮುಟ್ಟಿತು. ಈಗಾಗಲೇ ಹೇಳ್ದಂಗ 462 ತನಕನು ಅದು ಹೋಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ದಟ್ಟ ಹೊಗೆಯ ಮೋಡಗಳೇನದವ ಇದು ಕಡಿಮೆ ಆಗುವುದಕ್ಕ 2-3 ದಿವಸನೇ ಬೇಕಾಯ್ತು ಅನ್ನುವಂತಹ ವಿಚಾರ ಗಮನಿಸಬೇಕು. ಇದು ಸಹಜ ಸ್ಥಿತಿಗೆ ಮರಳಬೇಕಾದ್ರೆ ಬಹಳಷ್ಟು ಕಷ್ಟ ಅನ್ನುವಂತಹ ಮಾತನ್ನ ವಾಯು ಗುಣಮಟ್ಟ ಮತ್ತ ಹವಾಮಾನ ಮುನ್ಸೂಚನೆ ಸಂಶೋಧನಾ ಸಂಸ್ಥೆಯವರು ಹೇಳ್ತಾ ಇದ್ದಾರೆ. ಆತ್ಮೀಯರೇ, ನಮಗೆ ಇಲ್ಲಿ ಸಮಾಧಾನಕರವಾದಂತಹ ಮತ್ತ ಸಂತೋಷದಾಯಕವಾದಂತಹ ಒಂದು ವಿಚಾರ ಇದೆ. ದೇಶದ 17 ಉತ್ತಮ ವಾತಾವರಣ ಹೊಂದಿದಂತಹ ನಗರಗಳಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಕೂಡ ಒಂದು ಅನ್ನುವಂತಹ ವಿಚಾರ ಈ ಸಮೀಕ್ಷೆಯ ಮೂಲಕವಾಗಿ ಗೊತ್ತಾಗಿದೆ. ನವೆಂಬರ್ 6ನೇ ತಾರೀಕು ಮಂಡಳಿ ಸಮೀಕ್ಷೆ ಮಾಡುತ್ತದೆ, ಅಲ್ಲಿ ಸೂಚ್ಯಂಕ 49 ಅಂತ ಹೇಳಿ ಗೊತ್ತಾಗಿದೆ. ಆಮೇಲೆ ನವೆಂಬರ್ 7ನೇ ತಾರೀಕು ಒಂದು ಸಮೀಕ್ಷೆ ಆಗ್ತದ, ಅಲ್ಲಿ ಅದರ ಸೂಚ್ಯಂಕ 60 ಅಂತ ಹೇಳಿ ಅನ್ನುವಂಥದ್ದು ಗೊತ್ತಾಗ್ತದ. ಈ ಒಂದು ಸೂಚ್ಯಂಕಗಳನ್ನ ನಾವು ಗಮನಿಸಿದ್ರ ಬಾಗಲಕೋಟೆ ಶುದ್ಧ ವಾತಾವರಣ ಹೊಂದಿದಂತಹ ನಗರ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಹಾಸನ ಕೂಡ ಶುದ್ಧ ವಾತಾವರಣ ಹೊಂದಿದಂತಹ ನಗರ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಅದರ ಸೂಚ್ಯಂಕ 25 ಅದ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಇರಲಿ. ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಜಿಲ್ಲಾ ಕೇಂದ್ರಗಳಲ್ಲಿ ಗುಣಮಟ್ಟ ಅಳೆಯುವಂತಹ ಯಂತ್ರಗಳನ್ನ ಸ್ಥಾಪಿಸಿದ್ದಾರೆ. ಆ ಯಂತ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರ, ವಾತಾವರಣದೊಳಗ ಓಝೋನ್ ಎಷ್ಟಿದೆ, ಕಾರ್ಬನ್ ಮೊನಾಕ್ಸೈಡ್ ಎಷ್ಟಿದೆ, ಗಂಧಕದ ಆಕ್ಸೈಡ್ ಎಷ್ಟಿದೆ, ಸಾರಜನಕದ ಆಕ್ಸೈಡ್ ಎಷ್ಟಿದೆ, ವಿಶ್ಲೇಷಣೆ ಮಾಡಿ ಒಂದು ಸೂಚ್ಯಂಕವನ್ನ ತಲುಪ್ತಾವ. ಇದನ್ನ ನಾವೆಲ್ಲರೂ ಗಮನಿಸಬೇಕು. ಎಷ್ಟು ಕಡಿಮೆ ಸೂಚ್ಯಂಕ ಇರ್ತದ ಅಷ್ಟು ವಾತಾವರಣ ಶುದ್ಧವಾಗಿರ್ತದ ಅನ್ನೋದು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. 0-50 ತನಕ ಸೂಚ್ಯಂಕ ಇತ್ತು ಅಂತಂದ್ರ ಅದು ಶುದ್ಧ ವಾತಾವರಣ ಅನ್ನೋದು ತಮ್ಮ ಗಮನದೊಳಗ ಇರಲಿ. ಅದಕ್ಕಿಂತ ಮೇಲೆ ಬಂದು ಅಂತಂದ್ರ ಅದು ಯಾವತ್ತು ಅಪಾಯಕಾರಿ ಅನ್ನುವಂತಹ ವಿಚಾರ ತಾವು ತಿಳ್ಕೋಬೇಕು. 2023 ಇಂಥ ಒಂದು ಸನ್ನಿವೇಶ ದೆಹಲಿ ಒಳಗ ನಿರ್ಮಾಣ ಆಗಿದ್ದು ಕಳೆದ 5 ವರ್ಷಗಳಲ್ಲೇ ಗರಿಷ್ಠ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಅಂಕಿ ಅಂಶಗಳು ಕೂಡ ಲಭ್ಯ ಅದಾವ. 2020 ದೀಪಾವಳಿ ಒಳಗ ಅಂದ್ರ ದೀಪಾವಳಿ ಮರುದಿವಸ ದಿಲ್ಲಿಯ AQI ಏರ್ ಕ್ವಾಲಿಟಿ ಇಂಡೆಕ್ಸ್ 435 2019 368 2018 390 2017 403 ಇತ್ತು 2016 445 ಇತ್ತು ಅನ್ನುವಂತ ಒಂದು ದಾಖಲೆ ಅದ. ಈ ದಾಖಲೆ ಈ ಸಲದ ಏನು ದೀಪಾವಳಿ ಮುರಿದದ ಅಂತ ಹೇಳಿ ಹೇಳ್ಬಹುದು. 469 ತನಕನು ಇದು ಹೋಗಿ ಸ್ವಲ್ಪ ಕೆಳಗ ಇಳಿದಿತ್ತು ಅನ್ನೋದನ್ನ ಗಮನಿಸಬೇಕು. ಅದಕ್ಕೆ ನಾನು ಮೊದಲಿಗೆ ತಮ್ಮ ಜೊತೆಗೆ ಈ ಚರ್ಚೆ ಶುರು ಮಾಡುವ ಸಂದರ್ಭದೊಳಗೆ ಹೇಳಿದೆ, ಪಟಾಕಿಗಳನ್ನ ತಾವು ಬಳಸಿಲ್ಲ ಈ ವರ್ಷ ಅಂತ ಹೇಳಿ ನಾವು ಅನ್ಕೋತೀವಿ ಅಂತ ಹೇಳಿ. ಪಟಾಕಿಗಳಿಂದ ಬಹಳಷ್ಟು ರಾಸಾಯನಿಕಗಳು ಹೊಗೆ ಮೂಲಕ ವಾತಾವರಣವನ್ನ ಸೇರ್ತವ. ಅದು ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಕಾರ್ಬನ್ ಮೊನಾಕ್ಸೈಡ್ ಇರಬಹುದು, ಗಂಧಕದ ಆಕ್ಸೈಡ್ ಗಳಿರಬಹುದು, ಇನ್ನು ಅಪಾಯಕಾರಿ ಅನೇಕ ಅನಿಲಗಳು ವಾತಾವರಣಕ್ಕ ಹೊರಸೂಸಿ ಅದರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಬದುಕುವುದಕ್ಕ ನಮಗ ಬಹಳ ಕಷ್ಟವನ್ನ ತಂದೊಡ್ತದ. ಇಂಥ ಒಂದು ವಾಯು ಮಾಲಿನ್ಯವನ್ನ ನಾವು ಕಡಿಮೆ ಮಾಡಬೇಕಾಗ್ಯದ ಅನ್ನುವಂತಹ ಗಂಭೀರ ಚಿಂತನೆಯನ್ನ ವಿಶ್ವದ ನಾಯಕರೆಲ್ಲರೂ ಮಾಡ್ತಾ ಇದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ವಿಶ್ವಸಂಸ್ಥೆ ಇದರ ನೇತೃತ್ವ ವಹಿಸಿ ಎಲ್ಲಾ ದೇಶಗಳನ್ನ ಒಗ್ಗೂಡಿಸಿ ಶೃಂಗಸಭೆಗಳನ್ನ ಮಾಡಿ ಜನರಲ್ಲಿ ಅವೇರ್ನೆಸ್ ಒಂದು ತಿಳುವಳಿಕೆ ಮೂಡಿಸುವಂತಹ ಒಂದು ಕೆಲಸ ಅಷ್ಟೇ ಅಲ್ಲದೆ ದೇಶಗಳು ಏನೇನು ಕ್ರಮ ಕೈಗೊಳ್ಳಬೇಕು ಮತ್ತೆ ಏನೇನು ಕ್ರಮ ಕೈಗೊಂಡಿದ್ದಾವೆ ಅನ್ನೋದನ್ನ ಕಾಲಕಾಲಕ್ಕೆ ಪರಿಶೀಲನೆ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಅದಕ್ಕಾಗಿ ವಿಶ್ವ ಹವಾಮಾನ ಶೃಂಗಸಭೆ ಈಗ ಸ್ಕಾಟ್ಲೆಂಡ್ ದೇಶದ ಗ್ಲಾಸ್ಗೋ ನಗರದೊಳಗ ನಡೆದದ ಅನ್ನುವಂತಹ ವಿಚಾರವನ್ನ ನಾವು ತಮಗ ಹಿಂದಿನ ಕಾರ್ಯಕ್ರಮದೊಳಗ ಹೇಳಿದ್ವಿ. ಅಕ್ಟೋಬರ್ 31 ನವೆಂಬರ್ 12 ತನಕನು ಈ ಸಭೆ ನಡೀತಾ ಇದೆ. ಈ ಸಭೆ ಒಳಗ ಸಭೆಯ ಅಥವಾ ಸಮಿತಿಯ ಸದಸ್ಯರ ಆಗಿರುವಂತಹ ಎಲ್ಲಾ ದೇಶಗಳು ಈ ಒಂದು ಸಭೆಯೊಳಗ ಭಾಗವಹಿಸಿ ತಾವು ಮಾಡಿದಂತಹ ಕೆಲಸಗಳು ಅಂದ್ರ ವಾತಾವರಣಕ್ಕೆ ಏನ್ ಕಾರ್ಬನ್ ಡೈಆಕ್ಸೈಡ್ ಉತ್ಸರ್ಜನೆ ಆಗ್ತಾ ಇದೆ, ಹೊರಸೂಸ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡುವ ನಿಟ್ಟಿನೊಳಗ ತಾವು ಏನು ಕ್ರಮಗಳನ್ನ ಕೈಗೊಂಡಿದ್ದೇವೆ ಅನ್ನುವಂತಹ ವಿಚಾರವನ್ನ ಎಲ್ಲರಿಗೂ ಹೇಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಏನು ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಹೇಳಬೇಕಾದಂತಹ ಒಂದು ನಿಬಂಧನೆ ಈ ಒಂದು ಸಭೆ ಒಳಗ ಇರ್ತದ. ಮತ್ತೆ ಮುಂದಿನ ದಿನಗಳಲ್ಲಿ ಏನು ನೀಲನಕ್ಷೆ ಇದೆ 2030 2040 ಅಥವಾ ಮುಂದಿನ ದಿನಗಳಲ್ಲಿ ಇರಬಹುದು, ಅಂದ್ರೆ ಭವಿಷ್ಯದೊಳಗ ನಾವು ಕಾರ್ಬನ್ ಹೊರಸೂಸುವಿಕೆಯನ್ನ ಶೂನ್ಯ ಮಟ್ಟಕ್ಕೆ ತರ್ತೀವಿ ಅನ್ನುವಂತಹ ನಿಟ್ಟಿನೊಳಗ ನಾವು ಮಾಡಿದಂತಹ ಕೆಲಸಗಳ ಬಗ್ಗೆ ನಾವು ಹೇಳಬೇಕು. ಈ ಒಂದು ದಿಸೆ ಒಳಗ ನಮ್ಮ ಭಾರತದ ಆದರಣೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಮಾಡಿದಂತಹ ಕಾರ್ಯಗಳು, ಕೈಗೊಂಡಂತಹ ಯೋಜನೆಗಳು ಮತ್ತ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮಗಳನ್ನ ನಾವು ತಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗ್ಲಾಸ್ಗೋದಲ್ಲಿ ಹೇಳಿದ್ದನ್ನ ಕಳೆದ ಕಾರ್ಯಕ್ರಮದೊಳಗ ನಾವು ತಮಗ ಕೇಳಿಸಿದ್ದೀವಿ. ಇಂದಿನ ಕಾರ್ಯಕ್ರಮದೊಳಗ ಇನ್ನೂ ಒಂದು ವಿಚಾರವನ್ನ ನಾವು ಕೇಳೋಣ. ನಮ್ಮ ಪ್ರಧಾನಮಂತ್ರಿಗಳು ಬಹಳ ಅದ್ಭುತವಾದಂತಹ ಒಂದು ವಿಚಾರವನ್ನ ಇಡೀ ವಿಶ್ವದ ಮುಂದೆ ಇಟ್ಟಿದ್ದಾರೆ. ಇಡೀ ವಿಶ್ವ ಒಂದು ಕುಟುಂಬ ಅನ್ನುವಂತಹ ಒಂದು ನಿಟ್ಟಿನೊಳಗ ಅವರು ತಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಾಯು, ನೀರು, ಬೆಳಕು ಇವೆಲ್ಲ ಏನದವಪ್ಪ ಅಂತಂದ್ರ ಒಂದು ಪ್ರದೇಶಕ್ಕೆ ಸೀಮಿತ ಆಗಿ ಇರುವುದಿಲ್ಲ, ಇಡೀ ಜಗತ್ತಿಗೆ ಸಂಬಂಧಪಟ್ಟಂತವು, ಇಡೀ ಪೃಥ್ವಿಗೆ ಸಂಬಂಧಪಟ್ಟಂತವು. ವಾತಾವರಣ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇರಬಹುದು, ಆದ್ರ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರ ಭೂಮಿ ಮೇಲೆ ಇರುವಂತಹ ವಾತಾವರಣ ಏನದ, ಗಾಳಿಯ ಪದರು ಎಲ್ಲ ಒಂದೇ ಅಂತ ಹೇಳಿ ಹೇಳಬಹುದು. ಒಂದು ಕಡೆ ಆಗುವಂತಹ ಬದಲಾವಣೆಗಳು ಇನ್ನೊಂದು ಪ್ರದೇಶದ ಮೇಲೆ ಇರುವುದನ್ನ ನಾವು ಹಿಂದಿನಿಂದಲೂ ನೋಡ್ಕೋತಾನೆ ಬಂದಿವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರ ನಮ್ಮ ಮಾನ್ಸೂನ್ ಬಗ್ಗೆ ತಮಗ ಗೊತ್ತೇ ಅದ. ಮಾನ್ಸೂನ್ ಮೇಲೆ ಇಡೀ ಜಗತ್ತಿನ ಪ್ರಭಾವ ಇದೆ. ಶಾಂತ ಮಹಾಸಾಗರದೊಳಗೆ ಆಗುವಂತಹ ಬದಲಾವಣೆಗಳಿಂದ ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮ ಆಗ್ತದ. ಎಲ್ಲಿನೋ ಲಾನಿನ ಅನ್ನುವಂತಹ ಏನು ಪ್ರವಾಹಗಳು ಬರ್ತಾವ, ಅದರಿಂದ ಮಾನ್ಸೂನ್ ಮೇಲೆ ಪರಿಣಾಮ ಆಗ್ತದ. ಅರಬ್ಬಿ ಸಮುದ್ರದೊಳಗ ಆಮೇಲೆ ಬಂಗಾಳ ಕೊಲ್ಲಿ ಒಳಗ ಉಷ್ಣತೆ ಏರುಪೇರು ಆಗುದರಿಂದ ಚಂಡಮಾರುತಗಳು ಉಂಟಾಗ್ತಾವ. ಹಿಂಗ ಈ ವಾತಾವರಣದ ಬದಲಾವಣೆ ಒಂದು ಪ್ರದೇಶದೊಳಗ ಆದ್ರ ಅದರ ಪರಿಣಾಮ ಇನ್ನೊಂದು ಪ್ರದೇಶದ ಮೇಲೆ ಆಗ್ತದ. ಹಿಂಗ ಆಗುದರಿಂದ ನಾವು ಈ ವಾಯು ಮಾಲಿನ್ಯವನ್ನ ತಡೆಗಟ್ಟುವಂತಹ ಒಂದು ನಿಟ್ಟಿನೊಳಗ ಬರೀ ಒಂದೇ ಕಡೆ ಕೆಲಸ ಮಾಡಿದ್ರ ಆಗಂಗಿಲ್ಲ, ಇಡೀ ಭೂಮಿ ಮೇಲೆ ಎಲ್ಲಾ ಕಡೆ ಈ ಕೆಲಸ ಆಗಬೇಕಾಗ್ತದ. ಹಂಗಾಗಿ ಜಗತ್ತಿನೊಳಗಿರುವಂತಹ ಎಲ್ಲಾ ದೇಶಗಳ ಸರ್ಕಾರಗಳು ಈ ನಿಟ್ಟಿನೊಳಗ ಒಂದೇ ಸಮಯಕ್ಕೆ ಕಾರ್ಯಪ್ರವೃತ್ತ ಆಗಬೇಕು, ಒಂದೇ ಗುರಿಯನ್ನ ಇಟ್ಟುಕೊಂಡಾಗಬೇಕು. ಏನದು ಒಂದೇ ಗುರಿ ಅಂತಂದ್ರ, ಈ ಭೂಮಿಯನ್ನ ನಾವು ಆರೋಗ್ಯಪೂರ್ಣಗೊಳಿಸಬೇಕು, ವಾಯು ಮಾಲಿನ್ಯವನ್ನ ಕಡಿಮೆ ಮಾಡಬೇಕು. 2030 ಏನು 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಹೆಚ್ಚಾಗ್ತದ ಅನ್ನುವಂತಹದ್ದೇನು ಅದ, ಅದನ್ನ ನಾವು ಕಡಿಮೆ ಮಾಡುವಂತಹ ಒಂದು ನಿಟ್ಟಿನೊಳಗ ಕಾರ್ಯಪ್ರವೃತ್ತ ಆಗಬೇಕು. ಕಾರ್ಬನ್ ಎಮಿಷನ್ ಅಂದ್ರ ಇಂಗಾಲದ ಹೊರಸೂಸುವಿಕೆ ಶೂನ್ಯಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನೊಳಗ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡಬೇಕು. ಪಳೆಯುಳಿಕೆ ಇಂಧನಗಳು, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, ಇವುಗಳ ಬಳಕೆಯನ್ನ ನಾವು ಕಡಿಮೆ ಮಾಡುವುದಷ್ಟೇ ಅಲ್ಲ, ಅದನ್ನ ನಿಲ್ಲಿಸಿಬಿಡುವಂತಹದ್ರ ಕಡೆ ಕೂಡ ನಾವು ಗಮನ ವಹಿಸಬೇಕಾಗ್ತದ. ಸ್ವಚ್ಛವಾದಂತಹ ಎನರ್ಜಿಯನ್ನ ನಾವು ಉಪಯೋಗ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆ ನಿಟ್ಟಿನೊಳಗ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಪ್ರಧಾನಮಂತ್ರಿಗಳು ಬಹಳ ಅದ್ಭುತವಾದಂತಹ ಒಂದು ಯೋಜನೆಯನ್ನ ಇಡೀ ವಿಶ್ವದ ಮುಂದೆ ಇಟ್ಟಿದ್ದಾರೆ ಅಂತ ಹೇಳುವುದಕ್ಕ ನಮಗ ಬಹಳ ಹೆಮ್ಮೆ ಅನಿಸ್ತದ. ಅವರು ಹೇಳಿದ್ದೇನಪ್ಪಾ ಅಂತಂದ್ರ, ನಮಗೆ ಒಬ್ಬನೇ ಸೂರ್ಯನಿದ್ದಾನೆ, ನಮಗೆ ಒಂದೇ ಭೂಮಿ ಇದೆ, ಮತ್ತೆ ನಮಗೆ ಒಂದೇ ಶಕ್ತಿಯ ಮೂಲ ಇರಬೇಕು ಅನ್ನುವಂಥದ್ದು. ಅಂದ್ರ ಇಡೀ ವಿಶ್ವವೇ ಒಂದು ಕುಟುಂಬವಾಗಿ ಅಥವಾ ಇಡೀ ವಿಶ್ವವೇ ಒಂದು ಘಟಕ ಆಗಿ ಸೂರ್ಯನಿಂದ ಬರುವಂತಹ ಒಂದು ಶಕ್ತಿಯನ್ನ, ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿ ಅದನ್ನ ನಾವು ಒಂದು ಸಾಮೂಹಿಕವಾದಂತಹ ಒಂದು ಗ್ರಿಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಗ್ರಿಡ್ ಮೂಲಕ ನಮ್ಮ ದೇಶಗಳನ್ನ ಬೆಳಗುವಂತಹ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಅವರು ಇಡೀ ವಿಶ್ವದ ಎಲ್ಲ ನಾಯಕರ ಮುಂದೆ ಇಟ್ಟಿದ್ದಾರೆ. ಇದು ಬಹಳ ಯೋಚನೆ ಮಾಡುವಂತಹ ಒಂದು ವಿಚಾರ. ಯಾಕಪ್ಪಾ ಅಂತಂದ್ರ, ಸೋಲಾರ್ ಎನರ್ಜಿಯನ್ನ ನಾವು ಬಳಸಬೇಕು ಅಂತಂದಾಗ ಸೂರ್ಯ ಬೆಳಗುವಂತಹ ಸಮಯದೊಳಗ ನಾವು ಅದನ್ನ ಉಪಯೋಗ ಮಾಡಬಹುದು. ಅಂದ್ರ ಮುಂಜಾನೆಯಿಂದ ಸಾಯಂಕಾಲ ತನಕ ಮಾಡಬಹುದು. ರಾತ್ರಿ ಏನ್ ಮಾಡಬೇಕು, ರಾತ್ರಿ ಬಿಸಿಲು ಇರುವುದಿಲ್ಲಲ್ಲ ಅನ್ನುವಂತಹ ಒಂದು ವಿಚಾರ ಬಂದಾಗ ಗಮನಿಸ್ರಿ, ನಮ್ಮಲ್ಲಿ ಹಗಲಾಗಿದ್ದಾಗ ಇನ್ನೊಂದು ಕಡೆ ರಾತ್ರಿ ಆಗಿರ್ತದ, ಇನ್ನೊಂದು ಕಡೆ ರಾತ್ರಿ ಆದಾಗ ನಮ್ಮಲ್ಲಿ ಹಗಲಾಗಿರ್ತದ. ಅಂದ್ರ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಮಯದೊಳಗ ಸೂರ್ಯ ಬೆಳಗ್ತಿರ್ತಾನ. ಇಂಥ ಒಂದು ಪ್ರಕ್ರಿಯೆ ನಡೆದಿರೋದ್ರಿಂದ ಸೂರ್ಯನ ಎನರ್ಜಿ ಇಡೀ ಭೂಮಿ ಮೇಲೆ ಯಾವತ್ತೂ ಸಿಗುವಂತಹ ಸಾಧ್ಯತೆಗಳಿರ್ತಾವ. ಆ ಶಕ್ತಿಯನ್ನ ನಾವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಇರ್ತದ. ಹಿಂಗಾಗುದ್ರಿಂದ ಏನಾಗ್ತದ ಅಂತಂದ್ರ, ಆ ಇಲೆಕ್ಟ್ರಿಸಿಟಿ ಗ್ರಿಡ್ ಏನದ, ಅದು ಒಂದೇ ಒಂದು ಗ್ರಿಡ್ ಇತ್ತು ಅಂತಂದ್ರ ಇಡೀ ಜಗತ್ತಿನ ದೇಶಗಳೆಲ್ಲ ಉತ್ಪಾದನೆ ಮಾಡಿ ಆ ಗ್ರಿಡ್ಗೆ ಸಪ್ಲೈ ಮಾಡ್ತಾವ. ಆ ಗ್ರಿಡ್ ದಿಂದ ನಾವು ಇಡೀ ವಿಶ್ವದ ಜನತೆ ಆ ಇಲೆಕ್ಟ್ರಿಸಿಟಿಯನ್ನ, ಅದು ವಾಯು ಮಾಲಿನ್ಯ ರಹಿತವಾದಂತಹ ವಿದ್ಯುತ್ ಅನ್ನ ಪಡಿಬಹುದು ಅನ್ನುವಂತಹ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದ್ಭುತವಾದಂತಹ ಒಂದು ಯೋಜನೆ, ಅದ್ಭುತವಾದಂತಹ ಒಂದು ಯೋಜನೆ ಅವ್ರು ಹೇಳುವುದನ್ನ ತಾವು ಕೇಳ್ರಿ. ನಮಸ್ಕಾರ. ಆಜ್ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಕಿ ಮೇರಿ ಕೈ ಸಾಲೋ ಪುರಾಣಿ ಪರಿಕಲ್ಪನಾ ಕೋ ಆಜ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಾಯನ್ಸ್ ಔರ್ ಯುಕೆ ಕೆ ಗ್ರೀನ್ ಗ್ರಿಡ್ ಇನಿಶಿಯೇಟಿವ್ ಕೆ ಪಹಲ್ ಸೆ ಏಕ್ ಠೋಸ್ ರೂಪ ಮಿಲಾ ಹೈ. ಎಕ್ಸಲೆನ್ಸೀಸ್, ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಕೋ ಫಾಸಿಲ್ ಫ್ಯೂಯಲ್ ಸೆ ಊರ್ಜಾ ದಿ ಥಿ. ಫಾಸಿಲ್ ಫ್ಯೂಯಲ್ಸ್ ಕೆ ಉಪಯೋಗ ಸೆ ಕೈ ದೇಶ ತೋ ಸಮೃದ್ಧ ಹುವೆ ಕಿಂತು ಹಮಾರಿ ಧರ್ತಿ ಹಮಾರಾ ಪರ್ಯಾವರಣ ನಿರ್ಧನ್ ಹೋ ಗಯೆ. ಫಾಸಿಲ್ ಫ್ಯೂಯಲ್ಸ್ ಕಿ ಹೋಡ್ ನೆ ಜಿಯೋ ಪೊಲಿಟಿಕಲ್ ತನಾವ್ ಭೀ ಖಡೆ ಕಿಯೆ. ಲೇಕಿನ್ ಆಜ್ ಟೆಕ್ನಾಲಜಿ ನೆ ಹಮೆ ಏಕ್ ಬೆಹತರೀನ್ ವಿಕಲ್ಪ ದಿಯಾ ಹೈ. ಹಮಾರೆ ಯಹಾಂ ಹಜಾರೋ ವರ್ಷ ಪೂರ್ವ ಸೂರ್ಯೋಪನಿಷತ್ ಮೇ ಕಹಾ ಗಯಾ ಹೈ, ಸೂರ್ಯಾದ್ ಭವಂತಿ ಭೂತಾನಿ ಸೂರ್ಯೇಣ ಪಾಲಿತಾತಿ ತೂ. ಅರ್ಥಾತ್ ಸಬ್ ಕುಚ್ ಸೂರ್ಯ ಸೆ ಹಿ ಉತ್ಪನ್ನ ಹುವಾ ಹೈ, ಸಬ್ಕಿ ಊರ್ಜಾ ಕಾ ಸ್ರೋತ್ ಸೂರ್ಯ ಹಿ ಹೈ, ಔರ್ ಸೂರ್ಯ ಕಿ ಊರ್ಜಾ ಸೆ ಹಿ ಸಬ್ ಕಾ ಪಾಲನ್ ಹೋತಾ ಹೈ. ಪೃಥ್ವಿ ಪರ್ ಜಬ್ ಸೆ ಜೀವನ್ ಉತ್ಪನ್ನ ಹುವಾ ತಭಿ ಸೆ ಸಭಿ ಪ್ರಾಣಿಯೋ ಕಾ ಜೀವನ್ ಚಕ್ರ ಉನ್ಕಿ ದಿನಚರ್ಯಾ ಸೂರ್ಯ ಕೆ ಉದಯ ಔರ್ ಅಸ್ತ ಸೆ ಜುಡಿ ರಹಿ ಹೈ. ಜಬ್ ತಕ್ ಯಹ ಪ್ರಾಕೃತಿಕ ಕನೆಕ್ಷನ್ ಬನಾ ರಹಾ ತಬ್ ತಕ್ हमारा प्लेनेट भी स्वस्थ रहा, लेकिन आधुनिक काल में मनुष्य ने सूर्य द्वारा स्थापित चक्र से आगे निकलने की होड़ में प्राकृतिक संतुलन को डिस्टर्ब किया और अपने पर्यावरण का बड़ा नुकसान भी कर लिया। अगर हमें फिर से प्रकृति के साथ संतुलित जीवन का संबंध स्थापित करना है तो इसका रास्ता हमारे सूर्य से ही प्रकाशित होगा। मानवता के भविष्य को बचाने के लिए हमें फिर से सूरज के साथ चलना होगा। एक्सलेंसीज, जितनी ऊर्जा पूरी मानव जाति साल भर में उपयोग करती है उतनी ऊर्जा सूर्य एक घंटे में धरती को देता है और यह अपार ऊर्जा पूरी तरह से क्लीन है, सस्टेनेबल है। चुनौती सिर्फ इतनी है कि सौर ऊर्जा दिन में ही उपलब्ध है और मौसम पर भी निर्भर है। वन सन वन वर्ल्ड वन ग्रिड इसी चुनौती का हल है। एक वर्ल्ड वाइड ग्रिड से क्लीन एनर्जी हर जगह हर समय मिल पाएगी। इससे स्टोरेज की आवश्यकता भी कम होगी और सोलर प्रोजेक्ट्स की वायबिलिटी भी बढ़ेगी। इस रचनात्मक पहल से कार्बन फुटप्रिंट और ऊर्जा की लागत को तो कम होगी ही, अलग अलग क्षेत्रों और देशों के बीच सहयोग का एक नया मार्ग भी खुलेगा। मुझे पूरा विश्वास है कि वन सन वन वर्ल्ड वन ग्रिड और ग्रीन ग्रिड इनिशिएटिव के सामंजस्य से एक संयुक्त और सुदृढ़ वैश्विक ग्रिड का विकास हो पाएगा। मैं आज ये भी जानकारी देना चाहता हूं कि हमारे स्पेस एजेंसी इसरो विश्व को एक सोलर कैलकुलेटर एप्लीकेशन देने जा रही है। इस कैलकुलेटर से सैटेलाइट डेटा के आधार पर विश्व की किसी भी जगह की सोलर पावर पोटेंशियल मापी जा सकेगी। यह एप्लीकेशन सोलर प्रोजेक्ट का लोकेशन डिसाइड करने में उपयोगी होगा एवं इससे वन सन वन वर्ल्ड वन ग्रिड को भी मजबूती मिलेगी। एक बार फिर मैं इंटरनेशनल सोलर अलायंस का अभिनंदन करता हूं और मेरे मित्र बोरिस को उनके सहयोग के लिए बहुत बहुत धन्यवाद देता हूं। मैं सभी अन्य देश के लीडर्स की उपस्थिति के लिए भी उन सबका हृदय से आभार व्यक्त करता हूं। बहुत बहुत धन्यवाद। ಆತ್ಮೀಯರೆ, ಈ ಒಂದು ಯೋಜನೆ ಒಬ್ಬ ಸೂರ್ಯ ಒಂದು ವಿಶ್ವ ಒಂದು ಗ್ರಿಡ್, ಈ ಒಂದು ಯೋಜನೆ ಮತ್ತೆ ಯೋಜನೆ ಕಾರ್ಯರೂಪಕ್ಕ ಬಂತು ಅಂತಂದ್ರ ಎಷ್ಟೆಲ್ಲ ಬದಲಾವಣೆಗಳು ಈ ವಿಶ್ವದೊಳಗ ಆಗಬಹುದು ಅನ್ನುವಂತಹ ವಿಚಾರವನ್ನ ತಾವು ಊಹೆ ಮಾಡಿ ನೋಡ್ರಿ, ಕಲ್ಪನೆ ಮಾಡಿ ನೋಡ್ರಿ. ಮುಂದಿನ ದಿನಗಳಲ್ಲಿ ನಮಗ ಬೆಳಕಿನ ಅಥವಾ ವಿದ್ಯುತ್ತಿನ ಯಾವುದೇ ಕೊರತೆ ಇರುವುದಿಲ್ಲ ಅನ್ನುವಂತಹ ಸತ್ಯ ನಮಗೆ ಗೋಚರ ಆಗ್ತದ. ಈ ನಿಟ್ಟಿನೊಳಗ ನಾವು ವಿಚಾರ ಮಾಡೋದು ಇನ್ನೂ ಅದ ಏನಪ್ಪಾ ಅಂತಂದ್ರ, ಕಳೆದ ಅನೇಕ ಕಾರ್ಯಕ್ರಮದೊಳಗ ನಾವು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಬಂದಿದ್ವಿ. ಏನಂದ್ರ ನಮ್ಮ ಕೃಷಿಯನ್ನ ನಾವು ಸಾಮೂಹಿಕ ರೀತಿಯೊಳಗ ನಡೆಸಿಕೊಂಡು ಹೋಗ್ಬೇಕು. ಹಿಂಗಾಗೋದ್ರಿಂದ ನಮ್ಮ ಶಕ್ತಿಯ ಉಳಿತಾಯ ಆಗ್ತದ ಮತ್ತೆ ನಮ್ಮ ಎಲ್ಲ ಕೆಲಸಗಳು ಅಟ್ ಎ ಟೈಮ್ ಕಾಲಕಾಲಕ್ಕೆ ಆಗ್ತಾವ ಅನ್ನುವಂತಹ ಏನು ಯೋಚನೆ ಅದ. ಇದ್ರ ಬಗ್ಗೆ ಕೂಡ ತಾವು ಈ ಸಂದರ್ಭದೊಳಗ ಯೋಚನೆ ಮಾಡಬಹುದು. ಇಡೀ ವಿಶ್ವದ ಸರ್ಕಾರಗಳೆಲ್ಲ ಕೂಡಿಕೊಂಡು ಒಂದು ಯೋಜನೆ ಮಾಡಿದ್ರೆ ಅದು ಅಬಾಧಿತವಾಗಿ ನಡೆದು ಎಲ್ಲರೂ ಸುಖ ಸಂತೋಷಗಳಿಂದ ಆನಂದದಿಂದ ಇರಬಹುದು. ಅಲ್ಲಿ ಕೊರತೆ ಅನ್ನೋದಕ್ಕೆ ಏನು ಸಾಧ್ಯನೇ ಇಲ್ಲ. ಮತ್ತೆ ಆ ಮೂಲಕವಾಗಿ ನಾವು ನಮ್ಮ ಪೃಥ್ವಿಗೆ ಒಂದು ಹೊಸ ಬದುಕನ್ನ ನೀಡಬಹುದು ಅನ್ನುವಂತಹ ಒಂದು ಕಲ್ಪನೆ ಏನದ, ಆ ಕಲ್ಪನೆನೇ ನಮಗೆ ಅತ್ಯಾನಂದವನ್ನ ನೀಡುವಂತಹದ್ದು. ಈ ಒಂದು ಯೋಜನೆ ಮುಂದಿನ ದಿನಗಳಲ್ಲಿ ಆದಷ್ಟು ಜಲ್ದಿ ಸಾಕಾರಗೊಳ್ಳಲಿ ಅಂತೇಳಿ ನಾವು ನೀವು ಹಾರೈಸೋಣ. ಆತ್ಮೀಯರೇ, ಕಳೆದ ವಾರ ನಾವೇನು ನಿರೀಕ್ಷೆ ಮಾಡಿದ್ವಿ, ವಾತಾವರಣ ಮಿಶ್ರ ಇರಬಹುದು, ಮಳೆ ಆಗುವಂತಹ ಸಾಧ್ಯತೆಗಳದಾವ, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಏನು ವಿಚಾರ ಇತ್ತು. ಬಹುಶಃ ಕೆಲವೊಂದು ಕಡೆ ಸ್ವಲ್ಪ ಮಳೆ ಆಯ್ತು, ಆದರೂ ಕೂಡ ನಾವು ನಿರೀಕ್ಷೆ ಮಾಡಿದಂತಹ ವಾತಾವರಣ ಇರಲಿಲ್ಲ ಅಂತ ಹೇಳಿ ಹೇಳಬಹುದು. ಅನೇಕರು ತಾವು ಬೆಳೆಗಳಿಗೆ ವಿಶೇಷವಾಗಿ ತೊಗರಿ ಬೆಳೆಗೆ ಮಳೆ ಬೇಕು ಅನ್ನುವಂತಹ ಒಂದು ಕಾತರದೊಳಗಿದ್ರಿ. ಆ ಪ್ರಮಾಣದೊಳಗೆ ಬಹುಶಃ ನಾವು ಈ ವಾರದೊಳಗ ನಮಗ ಅದು ಸಿಗಲಿಲ್ಲ ಅಂತ ಹೇಳಿ ಅನಿಸ್ತದ. ಆದ್ರೆ ಈ ಸಲ ನಮಗೆ ಸ್ವಾತಿ ಮಳೆ ನಿಜವಾಗಿಯೂ ಕೈ ಕೊಟ್ಟಿತು ಅಂತ ಹೇಳಿ ಅನಿಸ್ತದ. ಹಿಂಗಾರಿ ಮಳೆಯೊಳಗ ಸ್ವಾತಿ ಮಳೆದು ಬಹಳ ದೊಡ್ಡ ಹೆಸರು. ಇನ್ನ ಮುಂದಿನ ದಿನಗಳಲ್ಲಿ ವಾತಾವರಣದೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು, ಚಂಡಮಾರುತಗಳು ಬಂದು ಅಥವಾ ವಾಯುಭಾರ ಕುಸಿತ ಆಯ್ತು ಅಂತಂದ್ರ ಮಳೆ ಬರುವಂತಹ ಸಾಧ್ಯತೆಗಳನ್ನು ಬಿಟ್ರೆ ನಮ್ಮ ಮಳೆಗಾಲ ಬಹುತೇಕ ಮುಗಿದು ಹೋಗಿದೆ ಅಂತ ಹೇಳಿ ಹೇಳಬಹುದು. ಏನೇ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಈಗ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ನವೆಂಬರ್ 10 ಬರುವ ಮಂಗಳವಾರ ನವೆಂಬರ್ 16 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಮುಖ್ಯವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇದೆ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಮೊದಲಿನ 2 ವಾತಾವರಣ ಬಹುತೇಕವಾಗಿ ಒಣ ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಮುಂದಿನ 5 ಶುಕ್ರವಾರದಿಂದ ಮಂಗಳವಾರ ತನಕ, 12-16 ತನಕ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗಬಹುದಾಗ್ಯದ ಅನ್ನುವಂತಹ ಸೂಚನೆ ಅದ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗ್ಯದ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯ್ತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 10, ಗುರುವಾರ 11 ಈ 2 ಮಳೆಯ ಸಾಧ್ಯತೆಗಳು ಕೇವಲ 10%. 12 ಶುಕ್ರವಾರ 50, 13 ಶನಿವಾರ ಮತ್ತ 16 ಮಂಗಳವಾರ ಈ 2 ಮಳೆಯ ಸಾಧ್ಯತೆಗಳು 75%. ರವಿವಾರ 14, ಸೋಮವಾರ 15 ಈ 2 70% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಮೊದಲಿನ 2 ಬುಧವಾರ 10, ಗುರುವಾರ 11 ಮಳೆಯ ಸಾಧ್ಯತೆಗಳು ಕೇವಲ 10%. ಶುಕ್ರವಾರ 12 ಮಂಗಳವಾರ 16 ತನಕ ನೋಡುದಾದ್ರ ಶುಕ್ರವಾರ 12 ಮಳೆಯ ಸಾಧ್ಯತೆಗಳು 50%, 13 ಶನಿವಾರ ಮತ್ತ 16 ಮಂಗಳವಾರ ಈ 2 80%, ರವಿವಾರ 14, ಸೋಮವಾರ 15 ಈ 2 85% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 10 ಮಳೆಯ ಸಾಧ್ಯತೆಗಳು 10%, ಗುರುವಾರ 11 30%, ಶುಕ್ರವಾರ 12 70%, ಶನಿವಾರ 13, ರವಿವಾರ 14 ಈ 2 90%, ಸೋಮವಾರ 15, ಮಂಗಳವಾರ 16 85% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 10, ಗುರುವಾರ 11 ಈ 2 ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ, ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 12, 45%, ಶನಿವಾರ 13 ಮತ್ತ ಮಂಗಳವಾರ 16 70%, ರವಿವಾರ 14 65%, ಸೋಮವಾರ 15 60% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ ಮಳೆಯ ಸಾಧ್ಯತೆಗಳು ಕೇವಲ 10%, ಗುರುವಾರ 11, 30%, ಶುಕ್ರವಾರ 12, 65%, ಶನಿವಾರ 13, ರವಿವಾರ 14 ಈ 2 85%, ಸೋಮವಾರ 15, ಮಂಗಳವಾರ 16 ಈ 2 80% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗ ಮೊದಲಿನ 2 ಬುಧವಾರ 10, ಗುರುವಾರ 11 ಮಳೆಯ ಸಾಧ್ಯತೆಗಳು 10%, 12, ಶುಕ್ರವಾರ 65, ಶನಿವಾರ 13 ಮತ್ತ ಮಂಗಳವಾರ 16 80%, ರವಿವಾರ 14, ಸೋಮವಾರ 15 ಈ 2 85%, ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಮಳೆಯ ಸಾಧ್ಯತೆಗಳು 10%, ಗುರುವಾರ 11, 50%, ಶುಕ್ರವಾರ 12ನೇ ತಾರೀಕು, ಅಲ್ಲದೆ ಮಂಗಳವಾರ 16ನೇ ತಾರೀಕು ಶೇಕಡ 85, ಶನಿವಾರ 13, ರವಿವಾರ 14 ಈ ಎರಡು ದಿವಸ ಶೇಕಡ 90, ಸೋಮವಾರ 15ನೇ ತಾರೀಕು ಶೇಕಡ 80ರಷ್ಟು ಅನ್ನುವಂತಹ ಸೂಚನೆ ಇದೆ. ಬಳ್ಳಾರಿ ಜಿಲ್ಲೆ ಒಳಗ ಒಳ್ಳೆ ಮಳೆಯ ನಿರೀಕ್ಷೆಯನ್ನ ನಾವು ಈ ಸಮಯದೊಳಗ ಮಾಡಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗ ಮೊದಲಿನ ಎರಡು ದಿವಸಗಳು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು. 12ನೇ ತಾರೀಕು ಶುಕ್ರವಾರ 55, ಶನಿವಾರ 13ನೇ ತಾರೀಕು, ರವಿವಾರ 14ನೇ ತಾರೀಕು 80, ಸೋಮವಾರ 15ನೇ ತಾರೀಕು 85, ಮಂಗಳವಾರ 16ನೇ ತಾರೀಕು ಶೇಕಡ 75ರಷ್ಟು ಅನ್ನುವಂತಹ ಸೂಚನೆ ಅದ. ಇನ್ನ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ ಮತ್ತು ಗುರುವಾರ ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10ರಷ್ಟು. ಶುಕ್ರವಾರ 12ನೇ ತಾರೀಕು 40, 13ನೇ ತಾರೀಕು ಶನಿವಾರ 60, 14ನೇ ತಾರೀಕು ರವಿವಾರ 70, 15ನೇ ತಾರೀಕು ಸೋಮವಾರ ಮತ್ತು ಮಂಗಳವಾರ 16ನೇ ತಾರೀಕು ಶೇಕಡ 75ರಷ್ಟು ಅನ್ನುವಂತಹ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗ ಮೊದಲಿನ ಎರಡು ದಿವಸಗಳು ಬುಧವಾರ 10, ಗುರುವಾರ 11 ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು. ಶುಕ್ರವಾರ 12ನೇ ತಾರೀಕು 50, 13 ಶನಿವಾರ ಮತ್ತು 16 ಮಂಗಳವಾರ ಈ ಎರಡು ದಿವಸ ಶೇಕಡ 80, ರವಿವಾರ 14 ಮತ್ತು ಸೋಮವಾರ 15 ಶೇಕಡ 85ರಷ್ಟು ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸಿದ್ವಿ. ಈ ವಾತಾವರಣದೊಳಗ ಬದಲಾವಣೆಗಳು ಆಗ್ತಾ ಇರ್ತಾವ, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮುಂಜಾನೆ 6:50 ಮತ್ತು ಸಾಯಂಕಾಲ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 527ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ಉರುಳಿ. ಈಗ ನಾಗವ್ವ ಮಲ್ಲಪ್ಪ ಕಾಂಬಳೆ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳು. ಕಾ ನಿನ ಬಂಗಾರ ದೇವೇ ಕನ್ನಾ.